उबला हुआ या क्लोरीन युक्त पानी ही पिएं। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಕೇಳಿ, ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಂಧುವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಂಧುವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ನಿಮಗೆ ಆಗಲೇ ಗೊತ್ತಿದೆ, ಬೆಳೆ ವಿಮೆ. ಅಂದರೆ ಯಾವ ಬೆಳೆ ವಿಮೆ ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ನೋಂದಾಯಿಸ್ಕೋಬೇಕು, ಯಾವ ಬೆಳೆಗೆ ಎಷ್ಟು ಒಂದು ವಿಮಾ ಕಂತು ಕಟ್ಟಬೇಕು, ವಿಮಾ ಕಂತು ಕಟ್ಟಲಿಕ್ಕೆ ನಾವೇನು ಮಾಡಬೇಕು ಮತ್ತು ನೋಂದಣಿ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಎಲ್ಲಿ ನಮಗೆ ಇದಕ್ಕೆ ಮಾಹಿತಿ ಸಿಗುತ್ತೆ, ಇದರ ಬಗ್ಗೆಲ್ಲ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಒಂದು ಸಂದೇಹಗಳಿಗೆ ಉತ್ತರ ನೀಡಲಿಕ್ಕೆ, ಪರಿಹಾರ ನೀಡಲಿಕ್ಕೆ ಈಗ ನಮ್ಮ ಜೊತೆಗೆ ನಮ್ಮ ನಿಲಯದಲ್ಲಿದ್ದಾರೆ ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀ ಪಿ ರಮೇಶ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಒಂದು ಮೊಬೈಲ್ ಸಂಖ್ಯೆಗಳು ನಿಮಗೆ ಗೊತ್ತಿದೆ, 9448640713 ಒಂದು ಸಂಖ್ಯೆ, ಇನ್ನೂ ಒಂದು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಸರ್, ಇವತ್ತಿನ ವಿಷಯ ಬೆಳೆ ವಿಮೆ. ಅಂದರೆ ನಾವು ಈಗ ರೈತರೆಲ್ಲ ಈಗ ಬಿತ್ತನೆ ನಡೀತಿದೆ, ಕೆಲವರೆಲ್ಲ ಬೆಳೆಗಳನ್ನಾಗಲೇ ಹೊಲದಲ್ಲಿ ಬೆಳೆ ಇದೆ, ಆದರೆ ಪ್ರತಿ ವರ್ಷ ಒಂದು ಪದ್ಧತಿ ಇದೆ ಬೆಳೆ ವಿಮೆ ಮಾಡಿಸ್ಬೇಕು ಅನ್ನೋದು. ಇಲಾಖೆಯಿಂದ ಸಾಕಷ್ಟು ಒತ್ತಾಯ ಮಾಡ್ತೀರಿ, ಸಾಕಷ್ಟು ಮಾರ್ಗದರ್ಶನ ಮಾಡ್ತೀರಿ, ಹೇಗೆ ಮಾಡಬೇಕಂತೆಲ್ಲ ಹೇಳ್ತಿರ್ತೀರಿ. ಇನ್ನೂ ನಮ್ಮ ಕೆಲವೊಂದು ರೈತರಿಗೆ ಗೊಂದಲ ಇರ್ತಾರೆ, ಹೇಗೆ ಮಾಡಬೇಕು ಏನು ಅದೊಂದು ಗೊತ್ತಿರೋದಿಲ್ಲ ಅಂತ ಹೇಳ್ತಿರ್ತಾರೆ. ಇವತ್ತು ಆ ವಿಷಯದ ಬಗ್ಗೆ ನಾವು ಮಾತಾಡಿದ್ರೆ, ಮೊದಲಿಗೆ ನಾವು ಮಾತಾಡಿದ್ರೆ ಬೆಳೆ ವಿಮೆಗೆ ಯಾರು ಅರ್ಹರು ಅನ್ನೋದು. ಬೆಳೆ ವಿಮೆಗೆ ಯಾರು ಅರ್ಹರು ಅಂತೇಳಿ ಹೇಳಿದರೆ, ಬೆಳೆಯನ್ನು ಬೆಳೆದಂಥ ಯಾವುದೇ ರೈತರು ಬೆಳೆ ವಿಮೆಗೆ ಅರ್ಹರಾಗಿರ್ತಾರೆ. ಅವರು ಜಮೀನನ್ನು ಹೊಂದಿರಬೇಕು, ಅದೊಂದೇ ಕಂಡೀಷನ್ ಅವರು ಬೆಳೆ ವಿಮೆ ಮಾಡಿಸೋದಕ್ಕೆ ಅರ್ಹರಿರ್ತಾರೆ. ಈಗ ಬೆಳೆ ವಿಮೆ ನೋಂದಾಯಿಸಲು ಏನೇನು ಮಾಡಬೇಕಾಗುತ್ತೆ ನಮ್ಮ ರೈತರು? ಬೆಳೆ ವಿಮೆ ಒಂದು ಅಧಿಸೂಚಿತ ಪ್ರದೇಶದಲ್ಲಿ ಅಧಿಸೂಚನೆಗೊಂಡಿರುತ್ತೆ. ಉದಾಹರಣೆಗೆ ಎರಡು ರೀತಿಯ ಅಧಿಸೂಚಿತ ಪ್ರದೇಶಗಳಿದ್ದಾವೆ. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸ್ತಕ್ಕಂಥದ್ದು, ಮತ್ತೊಂದು ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸ್ತಕ್ಕಂಥದ್ದು. ಇದನ್ನ ಯಾವ ಆಧಾರದಲ್ಲಿ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಕಳೆದ 3 ಸಾಲಿನಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಬೆಳೆಯ ಕ್ಷೇತ್ರ ಕನಿಷ್ಠ 50 ಹೆಕ್ಟರ್ ಪ್ರದೇಶದಲ್ಲಿ ಬಂದಿತ್ತು. 3 ವರ್ಷದ ಸರಾಸರಿ ಆವರಿಕೆ ಕ್ಷೇತ್ರ ಅಂತೇಳಿ ಹೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಬೆಳೆಯನ್ನ ಅಧಿಸೂಚನೆ ಮಾಡ್ತಾರೆ. ಅದೇ ರೀತಿ ಹೋಬಳಿ ಮಟ್ಟಕ್ಕೆ, ಸಪೋಸ್ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಷ್ಟು ಕ್ಷೇತ್ರ ಬರಲಿಲ್ಲ, ಕೊನೆಗೆ ಅದೇ ಬೆಳೆ ಹೋಬಳಿ ಮಟ್ಟದಲ್ಲಿ ಕಳೆದ 3 ವರ್ಷದಲ್ಲಿ ಸರಾಸರಿ 125 ಹೆಕ್ಟರ್ ಪ್ರದೇಶದಲ್ಲಿ ಆವರಿಕೆ ಕ್ಷೇತ್ರ ಬಂದಿತ್ತು ಅಂತೇಳಿ ಹೇಳಿದ್ರೆ ಅಂತಹ ಬೆಳೆಯನ್ನ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆಯನ್ನ ಮಾಡ್ತಾರೆ. ಹಂಗಾಗಿ ರೈತರು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿದಂತಹ ಬೆಳೆಯನ್ನ ಅದನ್ನ ನಾವು ಮುಖ್ಯ ಬೆಳೆ ಅಂತೇಳಿ ಕರಿತೇವೆ. ಆ ಮುಖ್ಯ ಬೆಳೆಯನ್ನು ಕೂಡ ಅವರು ವಿಮೆಗೆ ಒಳಪಡಿಸಬಹುದು, ಮತ್ತು ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡಿದಂತಹ ಬೆಳೆಯನ್ನು ಕೂಡ ವಿಮೆಗೆ ಒಳಪಡಿಸಬಹುದು. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೇಳಬೇಕು ಅಂತಂದ್ರೆ, ಈಗ ಚಳ್ಳಕೆರೆ ತಾಲೂಕಿನಲ್ಲಿ ನೆಲಗಡಲೆ ಮುಖ್ಯ ಬೆಳೆ ಅಂದ್ರೆ ಗ್ರಾಮ. ಒಂದು ಕರೆ ಕಾಯ್ತಾ ಇದ್ದಾರೆ ನಮ್ಮ ರೈತರು. ಓಕೆ, ಆ ನಂತರ ನಾವು ಮಾತಾಡೋಣ. ಎಸ್ ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು. ಸರ್ ನಮ್ಮ ಹೆಸರು ವೀರೇಶ್ ಅಂತ. ವೀರೇಶ್ ಎಲ್ಲಿಂದ? ಚಿತ್ರದುರ್ಗನೇ ಸರ್. ಹೇಳಿ ಪ್ರಶ್ನೆ. ಪ್ರಶ್ನೆ ಕೇಳಿ ಸರ್. ನಾವು 2021-22 ಸಾಲಲ್ಲಿ ಮೆಕ್ಕೆಜೋಳಕ್ಕೆ ನಾವು ಇದನ್ನ ಕಟ್ಟಿದ್ವಿ ಸರ್, ಇನ್ಸೂರೆನ್ಸ್. ಅದು ಹಾಳಾಗಿದೆ ನಮ್ದು, ಅದೇನು ಬೆಳೆ ಬರಲಿಲ್ಲ. ಅದಕ್ಕೆ ಯಾವುದೇ ಇನ್ಸೂರೆನ್ಸ್ ಬಂದಿಲ್ಲ ಇದರಿಂದ. ಆಮೇಲೆ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನೀವು ಹೋಬಳಿಯಲ್ಲಿ ಯಾವ್ದು ಬೆಳೆ ಡಿಸೈಡ್ ಆಗಿರುತ್ತೋ ಅದಕ್ಕೆ ಬರುತ್ತೆ ಅಂತಾರೆ. ಇದುವರೆಗೂ ಯಾವ್ದು ನಮ್ಗೆ ಬಂದಿಲ್ಲ ಸರ್ ಇನ್ಸೂರೆನ್ಸ್. ದುಡ್ಡಂತೂ ಕಟ್ಟಿದೆ, ಅದಕ್ಕೆ ದಾಖಲೆ ಇದೆ. ಆಮೇಲೆ ಸರ್ ಈಗ ಈ ವರ್ಷದಲ್ಲಿ ಈಗ ನೀರುಳ್ಳಿ ಹಾಕಿದೀವಿ ಸರ್ 2 ಎಕರೆ ಹೊಲಕ್ಕೆ. ಈಗ ಎಕರೆಗೆ 1517 ಕಟ್ರಿ ಅಂತ ಅಲ್ಲಿ ಇದರ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೇಳಿದ್ರೆ ಕಟ್ರಿ ಅಂತ ಅರ್ಥ. ಬಟ್ ಆ ಹೋಬಳಿ ಮಟ್ಟದಲ್ಲಿ ನೀವ್ ಯಾವ ಬೆಳೆ ಜಾಸ್ತಿ ಇರುತ್ತೋ ಅದಕ್ಕೆ ಇನ್ಸೂರೆನ್ಸ್ ಬರುತ್ತೆ ಅಂತೀರಾ. ಈಗ ನಾವ್ ಇಂಡಿವಿಜುವಲ್ ನಮ್ ಹೊಲಕ್ಕೆ ಹಾಕಿರೋ ಇದಕ್ಕೆ ಇನ್ಸೂರೆನ್ಸ್ ಕಟ್ಟಿದ್ರೆ ಬರೋದಿಲ್ಲ, ಇದಕ್ಕೆ ಏನ್ ಸರ್ ಇದು ಸಮಸ್ಯೆ ಹೇಳ್ತಾರೆ ವೀರೇಶ್ ಅವರೇ? ಈಗ ನಿಮ್ಗೆ ಗೊತ್ತಿದೆ, ಈಗ ಅಧಿಸೂಚಿತ ಪ್ರದೇಶದ ಬಗ್ಗೆ ಇದುವರೆಗೆ ನಾನು ಮಾತಾಡ್ತಾ ಇದ್ದೆ. ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚನೆಗೊಂಡಂತ ಬೆಳೆಗಳು ಯಾರೋ ಒಂದು ಪ್ಲಾಟ್ ಅಥವಾ ಒಂದು ಊರಿನಲ್ಲಿ ವ್ಯತ್ಯಾಸ ಆಯ್ತು ಅಂತದಕ್ಕೆ ಬರೋದಿಲ್ಲ. ಇಡೀ ಗ್ರಾಮ ಪಂಚಾಯಿತಿ ಒಳಗೆ ಬೆಳೆ ಹಾನಿ ಆಗಿರಬೇಕು. ಒಂದು, ಈ ಬೆಳೆ ಹಾನಿಯನ್ನ ಹೆಂಗೆ ಕಂಡುಹಿಡಿತಾರೆ ಅಂತೇಳಿ ಹೇಳಿದ್ರೆ ಆ ವರ್ಷದ ವಾಸ್ತವಿಕ ಇಳುವರಿಯನ್ನು ತೆಗೆದುಕೊಳ್ತಾರೆ. ಉದಾಹರಣೆಗೆ ನೀವು 21-22 ಸಾಲಿನೊಳಗೆ 21 ಮುಂಗಾರಿನೊಳಗೆ ನೀವು ಬೆಳೆ ವಿಮೆಯನ್ನು ಮಾಡಿದ್ದೀರಿ, ಆ ಬೆಳೆ ವಿಮೆಗೆ ಮಾಡಿದಂಥ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ, ಉದಾಹರಣೆಗೆ ಶೇಂಗಾ ಆಯಿತು ಅಂತೇಳಿ ಹೇಳಿದರೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ 8 ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡ್ತಾರೆ, ಅದರ ಸರಾಸರಿ ಇಳುವರಿಯನ್ನು ತೆಗೆದುಕೊಳ್ತಾರೆ. ಮತ್ತು ಕಳೆದ 5 ವರ್ಷದ ಸರಾಸರಿ ಇಳುವರಿ ಅಥವಾ 7 ವರ್ಷದ ಸರಾಸರಿ ಇಳುವರಿ, ಅದರಲ್ಲಿ 2 ವರ್ಷ ಹಾಳಾಗಿರೋದನ್ನು ಬಿಟ್ಟು ಉತ್ತಮವಾದಂಥ ಇಳುವರಿ 5 ವರ್ಷದ ಸರಾಸರಿ ಇಳುವರಿಯನ್ನು ತಕ್ಕೊಂಡು ಅದನ್ನು ನಾವು ಪ್ರಾರಂಭಿಕ ಇಳುವರಿ ಅಂತೇಳಿ ಹೇಳ್ತೀವಿ. ಪ್ರಾರಂಭಿಕ ಇಳುವರಿ ಮತ್ತು ವಾಸ್ತವಿಕ ಇಳುವರಿ ನಡುವಿನ ವ್ಯತ್ಯಾಸವನ್ನು ರೈತರಿಗೆ ಕೊಡ್ತಕ್ಕಂಥದ್ದು ಬೆಳೆ ವಿಮೆ ಪರಿಹಾರದ ರೂಪದಲ್ಲಿ ಆಗಿದೆಯಾ? ಹಂಗಾಗಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಈಗ ನೀವೇನು ಮುಸುಕಿನ ಜೋಳವನ್ನು ಮಾಡಿದ್ದೀರಿ, ಬಹುಶಃ ಅದು ಆ ಏನು ಕ್ರೈಟೀರಿಯಾ ಇದೆ ಆ ಇದಕ್ಕೆ ಹೊಂದಾಣಿಕೆ ಆಗಿ ನಿಮಗೆ ಬಂದಿರಲಿಕ್ಕಿಲ್ಲ. ಆದರೆ ಜಿಲ್ಲೆಯಲ್ಲಿ ಸುಮಾರು 84.75 ಕೋಟಿ ಸುಮಾರು 49,000 ರೈತರಿಗೆ ಈಗಾಗಲೇ ಬೆಳೆ ವಿಮೆ ಹಣ ಪಾವತಿಯಾಗಿದೆ, ಅವರ ಅಕೌಂಟ್ಗಳಿಗೆ ನೇರವಾಗಿ ಹೋಗಿದೆ. ಯಾವುದೋ 1 ವರ್ಷ ಬರಲಿಲ್ಲ ಅಂತೇಳಿ ತಾವು ಧೃತಿಗೆಡೋದು ಬೇಕಾಗಿಲ್ಲ. ದಯವಿಟ್ಟು ಕಟ್ಟಿ ಕಟ್ಟಿ, ಕಟ್ಟೋದಕ್ಕೆ ಅವಕಾಶ ಇದೆ. ಮತ್ತೆ ನಾವು ಈರುಳ್ಳಿ ಹಾಕಿದಿರಿ, ಹೌದು, ಈಗ ಈರುಳ್ಳಿ ಹಾಕಿದೀವಿ, ನೀರುಳ್ಳಿಗೆ ನಾನು ಈಗ ಇನ್ಸೂರೆನ್ಸ್ ಕಟ್ತೀನಿ ಸರ್. ಬಟ್ ನೀವು ಅಲ್ಲಿ ಬೆಳೆ ಮೆಕ್ಕೆಜೋಳ ಮೇಜರ್ ಆಗಿರುತ್ತೆ. ಈಗ ಈರುಳ್ಳಿ ನಿಮಗೆ, ಈಗ ಈರುಳ್ಳಿ ನಿಮಗೆ ಇಡೀ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆಗೊಂಡಿರತಕ್ಕಂಥ ಬೆಳೆ. ಈಗ ಉದಾಹರಣೆಗೆ ನೀವು ತುರುನೂರಿನಲ್ಲಿ ಹಾಕಿದ್ರೆ ಇಡೀ ತುರುನೂರು ಹೋಬಳಿಯನ್ನು ಕನ್ಸಿಡರ್ ಮಾಡಿ ಅಲ್ಲಿ ಬೆಳೆ ಕಟಾವುಗಳನ್ನು ಮಾಡಿ ಆ ಬೆಳೆ ಕಟಾವುಗಳ ಏನು ಪ್ರಯೋಗದಲ್ಲಿ ಬಂದಂಥ ಬೆಳೆ ಇರುತ್ತದೆ ಅದರ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ. ಉದಾಹರಣೆಗೆ ಈಗ ನೀವು ಈರುಳ್ಳಿ ನೀರಾವರಿ ಆದರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ನಾನು ಹೇಳ್ತೀನಿ 2.5 ಎಕರೆಗೆ ನೀವು 3,750 ರೂಪಾಯಿಯನ್ನು ನೀವು ವಿಮಾ ಕಂತಾಗಿ ಕಟ್ಟಬೇಕಾಗುತ್ತೆ. ಅದೇ ರೀತಿ ನೀವು ಮಳೆ ಆಶ್ರಿತದಲ್ಲಿ ಈರುಳ್ಳಿಯನ್ನು ಬೆಳೆದ್ರೆ 3,500 ರೂಪಾಯಿಯನ್ನು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ವಿಮೆಯನ್ನು ಕಟ್ಟಿ ನೀವು ವಿಮಾ ನೋಂದಣಿಯನ್ನು ಮಾಡಿಸ್ಬೇಕಾಗತ್ತೆ. ಈ ಸಲ ಮಳೆಯೂ ಕೂಡ ಕಡಿಮೆ ಆಗಿದೆ, ನಿಮಗೆ ಗೊತ್ತಿದೆ, ಜೂನ್ನಲ್ಲಿ ಅತಿ ಕಡಿಮೆ ಮಳೆ ಬರ್ತಾ ಇದೆ. ಬಂದಿದೆ ಮಳೆ, ಇಡೀ ಜಿಲ್ಲೆಗೆ ಮಳೆ ಬಂದಿದೆ. ಆದರೆ ನಮಗೆ ಬೇಕಾದಂಥ ಸಮಯದಲ್ಲಿ ಅಂದರೆ ಜೂನ್ನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಮೆಯನ್ನು ಮಾಡಿಸಿ. ವಿಮೆಯನ್ನು ಮಾಡಿಸಿ, ವಿಮೆ ಮಾಡ್ಸಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ಸರ್, ಮಾಡ್ಸಕ್ ರೆಡಿ ಇದೀವಿ ನಾಳೆನೆ. ಬಟ್ ನೀವು ಆ ಹೋಬಳಿ ಮಟ್ಟದಲ್ಲಿ ಯಾವ ಬೆಳೆ ಇದೆ ಅದಕ್ಕೆ ಕನ್ಸಿಡರ್ ಮಾಡ್ತಿರೋ, ಅಥವಾ ನಾವು ನಮ್ದು ಈಗ ನೀರುಳ್ಳಿ ಹಾಕಿದ್ರೆ ನೀರುಳ್ಳಿ ಕೊಡ್ತಿರೋ? ಅಲ್ಲ, ಈಗ ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಬೆಳೆಗಳಿಗೆ ಹೋಬಳಿ ಮಟ್ಟದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಈಗ ಈರುಳ್ಳಿ ಬೆಳೆ ಹೋಬಳಿ ಮಟ್ಟದಲ್ಲಿ ಇರತಕ್ಕಂಥ ಮೆಕ್ಕೆಜೋಳ ಅಂತ ಕಟ್ಟಿ, ಮೆಕ್ಕೆಜೋಳ ನೀವು ಯಾವ ಬೆಳೆಯನ್ನ ಬೆಳೆದಿದ್ದೀರಿ ಅದಕ್ಕೆ ಕಟ್ರಿ. ನೀವು ಯಾವ್ದೋ ಬೆಳೆಗೆ ಕಟ್ಟಿ ಅಂತದಲ್ಲ, ನೀರುಳ್ಳಿ ಹಾಕಿದ್ರಿ ಸರ್, ಈಗ ನೀರುಳ್ಳಿಗೆ ಕಟ್ಟಿ ಹುಟ್ಟಿದೆ, ನೀರುಳ್ಳಿಗೆ ಕಟ್ಟಿ. ಈಗ ನಾವು ಇನ್ಸೂರೆನ್ಸ್ ಕಟ್ಟಬೇಕು, ಈಗ ನಮ್ಗೆ ಇದು ಚಿಂತೆ ಆಗಿದೆ. ಲಾಸ್ಟ್ ಟೈಮ್ ನಿಮಗೆ ನೀರುಳ್ಳಿ ಬಂದಿಲ್ಲ, ಮೆಕ್ಕೆಜೋಳ ಕ್ರಾಪ್ ಅಲ್ಲಿ ಜಾಸ್ತಿ ಇದೆ ಆದ್ರೆ ನಮಗೆ ಬಂದಿಲ್ಲ ನಮ್ಮ ಹೋಬಳಿಗೆ. ಒಂದೇ ನಿಮಿಷ, ಈಗ ನೀವು ನೀರುಳ್ಳಿ ಹಾಕಿದ್ರೆ ಏನಂದ್ರೆ, ನಾವು ನೀರುಳ್ಳಿಗೆ ನಾವು ಹಾಕಿದೀವಿ, ಬೇಕಾದ್ರೆ ಅದನ್ನ ಅಪ್ಲೋಡ್ ಮಾಡ್ತೀವಿ ಸರ್. ನೀವು ಅಲ್ಲೇ ಬೆಳೆ ತಗೊಂಡಾಗ ನಾವು ನೀರುಳ್ಳಿಗೆ ಯಥೇಚ್ಛವಾಗಿ ಅಲ್ಲಿ ಹಾಕಲ್ಲ, ಮೆಕ್ಕೆಜೋಳನೇ ಹಾಕ್ತಾರೆ. ಅವಾಗ ಹೆಂಗ್ ಮೆಕ್ಕೆಜೋಳದ ಪ್ರಶ್ನೆ ಬರೋದಿಲ್ಲ. ಈಗ ಈರುಳ್ಳಿಯನ್ನ ಈಗ ನಾವು ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡಿದೀವಿ ಅಂತೇಳಿ ಹೇಳಿದ್ರೆ, ನಿಮ್ಮ ಹೋಬಳಿ ಮಟ್ಟದಲ್ಲಿ ಕನಿಷ್ಠ 125 ಹೆಕ್ಟರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಈರುಳ್ಳಿ ಬರುತ್ತೆ ಅಂತಾನೆ ಅರ್ಥ. ಆ ಆಧಾರದ ಮೇಲೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗೇ ಆಗುತ್ತೆ. ಒಂದ್ಸಲಿ ಅಧಿಸೂಚನೆ ಮಾಡಿದ ಮೇಲೆ ತಾವು ಅದ್ರ ಬಗ್ಗೆ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನೀವು ನೀರುಳ್ಳಿ ಸಪೋಸ್ ನೀವು ಈರುಳ್ಳಿ ನೀರಾವರಿಯಲ್ಲಿ ಬೆಳೆದಿದ್ರಿ ಅಂತ ಹೇಳಿದ್ರೆ, ನಿಮಗೆ 15ನೇ ತಾರೀಕು ತನಕ ಅವಕಾಶ ಇದೆ. ಜುಲೈ 15ನೇ ತಾರೀಕು ತನಕ ವಿಮೆಯನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಅದೇ ನಿಮ್ದು ಮಳೆಯಾಶ್ರಿತ ನೀರುಳ್ಳಿ ಆಗಿತ್ತು ಅಂತ ಹೇಳಿದ್ರೆ 31ನೇ ತಾರೀಕು ಜುಲೈ 31ನೇ ತಾರೀಕು ತನಕ ನಿಮಗೆ ವಿಮೆಯನ್ನು ಕಟ್ಟೋಕೆ ಅವಕಾಶ ಇದೆ. ದಯವಿಟ್ಟು ಕಟ್ಟಿ. ನಮಸ್ಕಾರ. ಧನ್ಯವಾದ. ನಮಸ್ಕಾರ ವೀರೇಶ್ ಅವರ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ ತಮ್ಮ ಹೆಸರು. ವೀರಣ್ಣ ಅಂತ ಹೇಳಿ. ವೀರಣ್ಣ ಎಲ್ಲಿಂದ? ರೇಣುಕಾಪುರ ಗ್ರಾಮದಿಂದ. ಹಾ ಪ್ರಶ್ನೆ ಕೇಳಿ. ಸರ್, ಮೊದಲಿಗೆ ಹೇಳೋದಾದ್ರೆ ಸಾಕಷ್ಟು ಬಾರಿ ಕೂಡ ಬೀಜಗಳ ಬಗ್ಗೆ ಗೋಪುರದ ವಿಷಯದಲ್ಲಿ ಮತ್ತೆ ಬೇಸಾಯ ಕೂಡ ಸಾಕಷ್ಟು ಒಂದು ನಮ್ಮ ರೈತರಿಗೆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮಾಹಿತಿಗಳನ್ನು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹೇಳಿದ್ರೆ ಸರ್, ಈಗ ಕುಸ್ಕಿ ಭೂಮಿ ಅಂದ್ರೆ ಶೇಂಗಕ್ಕೆ ಈಗ ಅಲೆ ಆರಂಭ ಮಾಡಿದರೆ ಅಂತ ಹೇಳ್ತಿದ್ರೆ, ಯಾವ ಡೇಟಿಂದ ಆರಂಭ ಆಗಿದೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಅಂತ ಒಂದು ಮಾಹಿತಿ. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ ಈಗ ಒಂದು ಪಾಂಡೆಯಲ್ಲಿ ಅವ್ರ ಹೆಸರು ಏನಿರುತ್ತೆ, ಎಕ್ಸಾಂಪಲ್ ಹೇಳೋದಾದ್ರೆ ನಂದಿ ವೀರಣ್ಣ ಅಂತ ಇರುತ್ತೆ ಪಾಣಿಯಲ್ಲಿ, ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ವೀರಣ್ಣ ಅಂತ ಇರುತ್ತೆ. ಬ್ಯಾಂಕ್ ಒಂದು ಅಕೌಂಟ್ ಅಲ್ಲಿ ಕೂಡ ಈರಣ್ಣ ಅಂತಾನೆ ಆಧಾರ್ ಕಾರ್ಡ್ ಮೂಲಕವಾಗಿ ಅದು ಮಾಡಿರ್ತಾರೆ. ಆದ್ರೆ ಈಗ ಇನ್ಸೂರೆನ್ಸ್ ಅಲ್ಲಿ ಕಟ್ಟಿರ್ತಾರೆ ಮತ್ತೆ ಡಿಟೇಲ್ಸ್ ಎಲ್ಲ ಮಾಡಿಸಿರ್ತಾರೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇವರಿಗೆ ಈ ಒಂದು ಬರೋ ಅಮೌಂಟ್ ಅಲ್ಲಿ ಬರ್ತಾ ಇರಲ್ಲ. ಅದಾಗ್ಬಿಟ್ಟು ಅದೇ ಒಂದು ಪಾಣಿಯಲ್ಲಿ ಇನ್ನೊಬ್ಬರ ಹೆಸರು ಇರ್ತವೆ, ಅಂದ್ರೆ ಒಂದು ಎಂಟು ಹೆಸರು ಇರುತ್ತೆ, ಅಂತವ್ರಿಗೆ ಆ ಒಂದು ಅಕೌಂಟ್ ಮೂಲಕವಾಗಿ ಆಧಾರ್ ಕಾರ್ಡ್ ಇಟ್ಟು ಇನ್ಸೂರೆನ್ಸ್ ಕಟ್ಟಬಹುದು ಅಥವಾ ಹೆಂಗೆ ಅಂತ ಒಂದು ಮಾಹಿತಿ ಬೇಕಾಗಿತ್ತು. ವೀರಣ್ಣ ಅವರು ನಮಸ್ಕಾರ. ಈಗ ನೀವು ಕೇಳ್ತಾ ಇದ್ದೀರಿ, ಈಗ ಶೇಂಗಾಗೆ ಕಟ್ಟಕ್ ಅವಕಾಶ ಇದೆ ಅಂತ ಈಗಾಗಲೇ ಪ್ರಾರಂಭ ಆಗಿದೆ ಮತ್ತು 31 ಜುಲೈ 31 ತನಕ ನಿಮಗೆ ವಿಮೆಯನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಕಟ್ಟ್ರಿ. ಮತ್ತೆ ಈಗ ಒಂದು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ನೀವು ಮಳೆಯಾಶ್ರಿತದಲ್ಲಿ ಶೇಂಗಾವನ್ನು ಬೆಳೀತಾ ಇದ್ರಿ ಅಂದ್ರೆ 920 ರೂಪಾಯಿ ಮತ್ತು ನೀರಾವರಿಯಲ್ಲಿ ಬೆಳೀತಾ ಇದ್ರಿ ಅಂತ ಹೇಳಿದ್ರೆ 1140 ರೂಪಾಯಿ ಇಷ್ಟನ್ನ ಕಟ್ಟಿ ನೀವು ವಿಮೆಯನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಇನ್ನೂ ಕಟ್ಬಹುದು, ನಿಮ್ಗಿನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಒಂದು ಬಿತ್ತನೆ ಮಾಡಿದ್ರು ಕಟ್ಬಹುದು, ಇನ್ ಆಂಟಿಸಿಪೇಷನ್ ಅಂದ್ರೆ ಅಪೇಕ್ಷಿತ ಬೆಳೆ ಮೇಲೆ ನಾನು ಈ ಬೆಳೆಯನ್ನು ನಾನು ಬಿತ್ತನೆ ಮಾಡ್ತೀನಪ್ಪ ಅಂದ್ಕೊಂಡು ಸಹಿತ ಕಟ್ಟೋದಕ್ಕೆ ಅವಕಾಶ ಇದೆ. ಕಟ್ಬಹುದು, ಕಟ್ಟೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಒಂದು ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ನಿಮ್ಗೆ ಆದಷ್ಟು ಪಾನಿನಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದೇ ಹೆಸರು ಇರಬೇಕು. ನಮ್ಮ ರಾಜ್ಯದಲ್ಲಿ ಈ ಬೆಳೆ ಪರಿಹಾರ, ವಿಮಾ ಪರಿಹಾರ ಆಗಿರ್ಬೋದು, ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು, ಬೇರೆ ಯಾವುದೇ ಪರಿಹಾರವನ್ನ ನಾವು ಯಾವ ರೀತಿ ವಿತರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಪೇಮೆಂಟ್ ಅಂತೇಳಿ ಹೇಳ್ತೀವಿ. ಅಂದ್ರೆ ನೀವು ಯಾವ ಅಕೌಂಟ್ಗೆ ಆಧಾರ್ ಜೋಡಣೆಯನ್ನ ಮಾಡಿದ್ದೀರಿ ಆ ಆಧಾರದ ಮೇಲೆ ನಿಮಗೆ ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ. ಹಂಗಾಗಿ ನಾನು ನಿಮಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಮ ಪಾಣಿನಲ್ಲಿ ಹೆಸರು ಬದಲಾಯಿಸೋ ಸ್ವಲ್ಪ ತಡ ಆಗತ್ತೆ, ನಿಮಗೆ ಸಮಯ ತಗೊಳುತ್ತೆ. ಬಟ್ ನೀವು ಪಾಣಿನಲ್ಲಿ ಏನ್ ಹೆಸರು ಇದೆಯಲ್ಲ ಅದೇ ಹೆಸರಿಗೆ ನೀವು ಅಕೌಂಟ್ ಅನ್ನ ಮತ್ತು ಅದೇ ಹೆಸರಿಗೆ ನಿಮ್ಮ ಆಧಾರ್ ಅನ್ನ ಮಾಡಿಸ್ಕೊಳ್ಳೋದು ಬಹಳ ಸುಲಭ. ದಯವಿಟ್ಟು ಒಂದೇ ಹೆಸರು ಇರುವಾಗ, ಈಗ ಉದಾಹರಣೆಗೆ ನನ್ನ ಹೆಸರು ರಮೇಶ್ ಕುಮಾರ್ ಪಿ, ಪಿ ರಮೇಶ್ ಕುಮಾರ್ ಅಂದ್ರೂ ಅದು ನಿಮಗೆ ಜೋಡಣೆ ಆಗೋದಿಲ್ಲ, ಅದು ವ್ಯತ್ಯಾಸ ಆಗುತ್ತೆ. ಹಂಗಾಗಿ ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್ ಒಂದೇ ಒಂದು ಶಬ್ದದಲ್ಲೂ ವ್ಯತ್ಯಾಸ ಇರುತ್ತೆ. ಹಂಗಾಗಿ ಆ ತರದನ್ನ ನೋಡಿಕೊಂಡು ದಯವಿಟ್ಟು ನಿಮಗೆ ಪಾಣಿನಲ್ಲಿ ಏನ್ ಹೆಸರಿದೆ ಅದೇ ಹೆಸರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಅದೇ ಹೆಸರಿಗೆ ನಿಮ್ಮ ಅಕೌಂಟ್ ಅನ್ನ ಮಾಡಿಸ್ಕೊಳ್ಳಿ. ಇದು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ ಮತ್ತು ಇದನ್ನು ಮಾಡಿಸ್ಕೊಳ್ಳಲೇಬೇಕು ಕೂಡ ಕಡ್ಡಾಯವಾಗಿ. ನಮಸ್ತೆ. ಈಗ ಆಗಲೇ ಆರಂಭ ಆಗಿದೆ, ಜೂನ್ 15 ಪ್ರಾರಂಭ ಮಾಡಿದ್ದೀವಿ. ಈಗ ಇವತ್ತು ಕೂಡ ಹೋಗಿ ನಾಳೆನೆ ಕಟ್ಟಬಹುದು ಮತ್ತು 31 ಜುಲೈ ಲಾಸ್ಟ್ ಡೇಟ್ ಇದೆ, ಅಲ್ಲಿ ತನಕ ಅವಕಾಶ ಇದೆ. ಧನ್ಯವಾದ. ಧನ್ಯವಾದಗಳು ವೀರಣ್ಣ ಅವರು ಕರೆ ಮಾಡಿದ್ದಕ್ಕೆ. ಮುಂದಿನ ಒಂದು ಕರೆ. ಹಲೋ ಹಲೋ ನಮಸ್ತೆ. ಹಾ ಹೇಳಿ, ತಮ್ಮ ಹೆಸರು? ತಮ್ಮ ಹೆಸರು ಶಾಂತಿವೀರಪ್ಪ ಅಂತ ಹೇಳಿ. ಶಾಂತಿವೀರಪ್ಪ ಎಲ್ಲಿಂದ? ಹಿರೇಕದ್ಗೆರೆ ಗ್ರಾಮದಿಂದ. ಯಾವರು? ಹಿರೇಕದ್ಗೆರೆ. ಕೇಳಿ ಪ್ರಶ್ನೆ ಕೇಳಿ. ಈಗ ಮೆಕ್ಕೆಜೋಳಕ್ಕೆ ಎಷ್ಟು, 1 ಎಕರೆಗೆ ಎಷ್ಟು ಇನ್ಸೂರೆನ್ಸ್ ಕಟ್ಟಬೇಕು? ಆಮೇಲೆ ಅಡಿಕೆ ಇಂಥ ಯಾವ ಎಷ್ಟೆಷ್ಟು ಇನ್ಸೂರೆನ್ಸ್ ಕಟ್ಟಬೇಕು ಅನ್ನೋದು ಮಾಹಿತಿ ನಮ್ಗೆ ಹೇಳ್ಕೊಡ್ರಿ ಸರ್. ಓಕೆ, ಈಗ ನಿಮಗೆ ಮುಸ್ಕಿನ ಸರ್. ನಿಮ್ಗೆ ಹೇಳ್ತಾರೆ ಕೇಳಿ. ಈಗ ಮುಸ್ಕಿನ ಜೋಳ ನೀವು ಮಳೆ ಆಶ್ರಿತದಲ್ಲಿ ಅಂದ್ರೆ ಬೆದ್ಲು ಜಮೀನಲ್ಲಿ ನೀವು ಮುಸ್ಕಿನ ಜೋಳವನ್ನು ಹಾಕಿದ್ರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 1,000 ಅಂದ್ರೆ 2.5 ಎಕರೆಗೆ 1,000 ಕಟ್ಟಬೇಕು. 1 ಎಕರೆಗೆ ಅಲ್ಲಿಗೆ 400 ರೂಪಾಯಿ ಬಂತು. ಓಕೆ ಓಕೆ. ಈಗ ನೀವು ಅದೇ ನೀರಾವರಿಯಲ್ಲಿ ನೀವು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ರಿ ಅಂತ ಹೇಳಿದ್ರೆ 1 ಎಕರೆ ಪ್ರದೇಶಕ್ಕೆ 1,180 ರೂಪಾಯಿ ಅಂದ್ರೆ 460 ರೂಪಾಯಿ ಕಟ್ಟಬೇಕು 1 ಎಕರೆಗೆ. ಗೊತ್ತಾಯ್ತಾ? ಹಲೋ, ಅವರು ಕಟ್ ಆಗಿದೆ ಅಂತ ಅನ್ಸುತ್ತೆ. ಅವ್ರಿಗೆ ಉತ್ತರ ಹೇಳ್ಬಿಡಿ ಸರ್. ಈಗ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತೀನಿ, ನೀವು ಮುಸ್ಕಿನ ಜೋಳವನ್ನ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದಿದ್ರಿ ಅಂತ ಹೇಳಿದ್ರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 1,000 ರೂಪಾಯಿ ಅಂದ್ರೆ ಎಕರೆಗೆ 400 ರೂಪಾಯಿ ಬಂತು 400 ರೂಪಾಯಿಯನ್ನ. ಮತ್ತು ಮುಸ್ಕಿನ ಜೋಳವನ್ನ ನೀವು ನೀರಾವರಿ ಪ್ರದೇಶದಲ್ಲಿ ಬೆಳೆದಿದ್ರೆ 1,180 ರೂಪಾಯಿ ಅಂದ್ರೆ 460 ರೂಪಾಯಿಯನ್ನ ನೀವು ಕಟ್ಟಬೇಕು. ಇನ್ನೊಂದು ಕರೆ ಇದೆ ಸರ್. ಹಲೋ, ನಮಸ್ತೆ ಸರ್. ಹಲೋ ನಮಸ್ತೆ ಸರ್, ನಾವಿಲ್ಲಿ ದಾವಣಗೆರೆ ಜಿಲ್ಲೆ ಅಡಿಯಾರ್ ತಾಲೂಕು ಸಂಕೇತವರಿಂದ. ಹೇಳಿ ಸರ್. ನಾವು ಹೋದ ವರ್ಷ ಮುಂಗಾರಲ್ಲಿ ಭತ್ತಕ್ಕೆ ಫಸ್ಟ್ ಟೈಮ್ ಬೆಳೆಯನ್ನ ಕಟ್ಟಿದ್ವಿ. ತಮ್ಮ ಹೆಸರು ಹೇಳಿ. ಚಂದ್ರಶೇಖರಯ್ಯ ಅಂತ ಸರ್. ಚಂದ್ರಶೇಖರಯ್ಯ, ಕೇಳಿ ಪ್ರಶ್ನೆ. ಅದೇ ಹೋದ ಮುಂಗಾರಲ್ಲಿ ಭತ್ತಕ್ಕೆ ಬೆಳೆಯನ್ನ ಕಟ್ಟಿದ್ವಿ ಸರ್, ಆ ಬಾರಿ ತುಂಬಾ ಹಾನಿ ಆಗಿತ್ತು. ಭತ್ತ ಎಲ್ಲ ಜಾತಿ ಹಾಕಿ ಮೊಳಕೆ ಬಂದು ಬಹಳ ಹಾನಿ ಆಗಿತ್ತು. ಅದೆಲ್ಲ ಅವರು ಇನ್ಶೂರೆನ್ಸ್ ಅಧಿಕಾರಿಗಳು ಬಂದು ಎಲ್ಲ ಸ್ಥಳಪರಿಶೀಲನೆ ಮಾಡಿ ಫೋಟೋ ಹೊಡ್ಕೊಂಡು ಸರ್ಜಿ ಬರ್ಸ್ಕೊಂಡು ಎಲ್ಲ ಮಾಡ್ಕೊಂಡ್ರೆ, ಆದ್ರೆ ಒಬ್ರಿಗೂ ಪರಿಹಾರ ಬಂದಿಲ್ಲ. ಹೌದಾ? ಕೇಳಿದ್ರೆ ಇನ್ನು ನಡೀತಾ ಇದೆ, ನಡೀತಾ ಇದೆ. ಇನ್ಶೂರೆನ್ಸ್ ಅಧಿಕಾರಿಗಳು ಇಲ್ಲ, ಅವ್ರಿಗೆ ಬರಲ್ಲ. ನಿಮ್ ದಾವಣಗೆರೆ ಜಿಲ್ಲೆ ಭತ್ತ ಬೆಳೆ ಬಂದಿಲ್ಲ, ಮೆಕ್ಕೆಜೋಳ ಮಾತ್ರ ರಾಗಿ ಅಷ್ಟೇ ಬಂದಿದೆ ಅಂತಾರೆ. ಕೃಷಿ ಅಧಿಕಾರಿಗಳು ಕೇಳಿದ್ರೆ ಇಲ್ಲರೂ ಇನ್ನು ಪತ್ರ ಅವ್ರು ನಡೀತಾ ಇದೆ, ಸ್ವಲ್ಪ ವೇಟ್ ಮಾಡ್ರಿ ಅಂತಾರೆ. 1 ವರ್ಷ ಆಯ್ತು. ಈಗ ಇಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇದೆ ದಾವಣಗೆರೆಯಲ್ಲಿ, ದಯವಿಟ್ಟು ಅಲ್ಲಿ ಹೋದ್ರೆ ನಿಮಗೆ ಸರಿಯಾದ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಮತ್ತು ನಾನು ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತ ಜಂಟಿ ಕೃಷಿ ನಿರ್ದೇಶಕ ಆಗಿರೋದ್ರಿಂದ ಬಹುಶಃ ಅಲ್ಲಿ ದಾವಣಗೆರೆ ಜಿಲ್ಲೆನಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೆ ಮಾಹಿತಿ ಇರೋದಿಲ್ಲ. ಆದಾಗ್ಯೂ ಸಹಿತ ನೀವು ಒಂದು ಸಜೆಷನ್ ಅನ್ನು ಹೇಳ್ತೀನಿ ಅಂದ್ರೆ, ನೀವು ಹರಿಹರ ತಾಲೂಕಿನವರು ಆಗಿರೋದ್ರಿಂದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹರಿಹರವನ್ನ ಸಂಪರ್ಕ ಮಾಡ್ರಿ, ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ದಾವಣಗೆರೆ ಇವರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಜವಾದ ಒಂದು ನೈಜ ಮಾಹಿತಿಯನ್ನು ತಮಗೆ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಂದ ಮಾಹಿತಿ ಕೊಡೋದು ತಪ್ಪಾಗ್ತದೆ. ಒಳ್ಳೇದು ಚಂದ್ರಶೇಖರ್, ನಮಸ್ಕಾರ. ಮುಂದಿನ ಒಂದು ಕರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್, ನಾವು ಕಾಸರಬಟ್ಟಿಯಿಂದ ಕೆವಿ ರಘು ಅಂತಂದು. ಕೆವಿ ರಘು, ಕಾಸರಬಟ್ಟ, ಚಿತ್ರದುರ್ಗ ತಾಲೂಕು. ಹೇಳಿ ಹೇಳಿ, ಪ್ರಶ್ನೆ ಕೇಳಿ. ಸರ್, ಇನ್ಸೂರೆನ್ಸ್ ನಾವು ಸೂರ್ಯಕಾಂತಿ ಹಾಕಿದ್ರೆ ಮಾಡಬಹುದು? ಹೌದು, ಇನ್ಸೂರೆನ್ಸ್ ಪಂಚಾಯತಿ. ಆಯ್ತ್ರಿ ರಘು ಅವ್ರೆ, ನೀವು ಇನ್ಸೂರೆನ್ಸ್ ಸೂರ್ಯಕಾಂತಿಗೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ನಿಮಗೆ ಚಿತ್ರದುರ್ಗ ತಾಲೂಕಿನಲ್ಲಿ ಅದು ಹೋಬಳಿ ಮಟ್ಟದ ಅಧಿಸೂಚಿತ ಬೆಳೆ ಆಗಿರುತ್ತೆ. ನೀವು ನೀರಾವರಿ ಸೂರ್ಯಕಾಂತಿಯಲ್ಲಿ ನೀರಾವರಿಯಲ್ಲಿ ಹಾಕಿದ್ದೀರಿ ಅಂತ ಹೇಳಿದ್ರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 840 ರೂಪಾಯಿ. ಮತ್ತು ಮಳೆಯಾಶ್ರಿತದಲ್ಲಿ ಅಂದ್ರೆ ಬೆದ್ಲು ಜಮೀನಲ್ಲಿ ನೀವು ಸೂರ್ಯಕಾಂತಿಯನ್ನು ಬೆಳೆದಿದ್ರಿ ಅಂತ ಹೇಳಿದ್ರೆ 700 ರೂಪಾಯಿಯನ್ನು ಕಟ್ಟಬೇಕು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ. ಮಾಡೋದಕ್ಕೆ ಅವಕಾಶ ಇದೆ. ಇನ್ನು 31 ಜೋಳಕ್ಕೆ ಅವಕಾಶ ಇದೆ. ಖಂಡಿತ ಈರುಳ್ಳಿಗೂ ಕಟ್ಟಿ, ಈರುಳ್ಳಿ ಕಟ್ಟಕ್ಕೂ ಅವಕಾಶ ಇದೆ. ಈರುಳ್ಳಿ ಕಟ್ಟಕ್ಕೂ ಅವಕಾಶ ಇದೆ. ಯಾರು ಬರೋದಿಲ್ಲ, ಬರ್ತದೆ. ಈಗ ಇನ್ಸೂರೆನ್ಸ್, ಈಗ ಗಾಡಿಗೆ ಯಾವ್ದೋ ಒಂದು ಇನ್ಸೂರೆನ್ಸ್ ಮಾಡಿಸಿರ್ತೀವಿ, ಗಾಡಿಗೆ ಇನ್ಸೂರೆನ್ಸ್ ಮಾಡಿಸಿದ ಕೂಡಲೇ ವಿಮೆ ಕಟ್ಟಿದ ಕೂಡಲೇ ಬರಬೇಕು ಅಂತ ಇಲ್ವಲ್ಲ, ಅದು ಡ್ಯಾಮೇಜ್ ಆದ್ರೆ ಬರ್ತದೆ. ಹಂಗೆ ಅದೇ ರೀತಿ ನಿಮಗೆ ಬೆಳೆ ನಷ್ಟ ಆದ್ರೆ ಖಂಡಿತ ಬರುತ್ತೆ. ಈಗ ನಮಗೆ ಈಗ ಒಂದೇ ನಿಮಿಷ ಕಳೆದ 4 ವರ್ಷದಲ್ಲಿ ನಾವು 421 ಕೋಟಿ ಜಮಾ ಮಾಡಿದ್ವಿ. ಕಳೆದ 4 ವರ್ಷದಲ್ಲಿ ಇಲ್ಲಿವರೆಗೆ ರೈತರಿಗೆ 421 ಕೋಟಿ ಜಮಾ ಮಾಡಿದ್ವಿ. ಬಹಳ ಆಗ್ತದೆ ಸರ್. ಇಲ್ಲ, ಈಗ ಬೆಳೆನೆ ಹಿಡ್ದಲ್ಲೇ ಬರೋ ಪ್ರಶ್ನೆನೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಏನು ಅಂತಂದ್ರೆ, ಈಗ ನಿಮ್ಮ ನಿಮ್ಮ ಬೆಳೆ ಸರ್ವೆ ಲಕ್ಷಗಟ್ಟಲೆ ಬಂದ್ರೆ ಬಹಳ ಸಂತೋಷದ ವಿಷಯನೇ. ಬಟ್ ಏನು ಅಂದ್ರೆ, ಈಗ ಬೆಳೆ ಸರ್ವೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ನಿಮ್ಮ ಬೆಳೆಯನ್ನ ನೀವೇ ಮಾಡೋದಕ್ಕೆ ಅವಕಾಶ ಇದೆ. ಫಾರ್ಮರ್ ಆಪ್ ಬಂದಿದೆ, ಅದರಲ್ಲೇ ಬೆಳೆ ವಿಮೆಯನ್ನ ಅಲ್ಲಿ ನೀವು ಬೆಳೆಯನ್ನ ನೋಂದಾಯಿಸ್ಕೋಬೇಕು. ಮತ್ತು ಬೆಳೆಯಿಂದಲೇ ಬರೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಬೆಳೆ ಹಿಂದಲೇ ಬರೋದಕ್ಕೆ ಅವಕಾಶ ಇಲ್ಲ. ಬಂದಿದೆ ಸರ್, ಖಂಡಿತ ನಿಮ್ಗೂ ಹಂಗ ಅಕ್ಕಪಕ್ಕ ಬಂದ ಮೇಲೆ ತಮಗೂ ಬರೋದಕ್ಕೆ ಅವಕಾಶ ಇರುತ್ತೆ. ಯಾಕಂತೇಳಿ ಹೇಳಿದ್ರೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆಗೊಳ್ತಕ್ಕಂಥ ಬೆಳೆಗಳು ಖಂಡಿತ ಇದೆ. ಅದಕ್ಕೆ ಯಾವುದಕ್ಕೂ ಧೃತಿಗಳಿದೆ ಅಥವಾ ತಾವು ಅದಕ್ಕೆ ಮನಸ್ಸು ಮಾಡದೆ ದಯವಿಟ್ಟು ತಮ್ಮ ವಿಮೆಯನ್ನ ಕಟ್ಟ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. 31ನೇ ತಾರೀಕು ತನಕ ಟೈಮ್ ಇದೆ, ಜುಲೈ 31 ತನಕ ಟೈಮ್. ಹೌದು ಹೌದು. ಅದೇ ಸರ್, ಅದು ನಾವು ಅಕಸ್ಮಾತ್ ನಂಬರ್ ಬೇಕು, ನಾವು ದೂರು ಇದು ಮಾಡಕ್ಕೆ. ನಿಮಗೆ ಯಾವ ನಂಬರ್ ಬೇಕು ಹೇಳ್ರಿ? ವಿಮಾ ಕಂಪನಿಯವರ ನಂಬರ್ ಬೇಕಾ, ಯಾರದ್ ಬೇಕು? ಈಗ ಉದಾಹರಣೆಗೆ ಈಗ ಚಿತ್ರದುರ್ಗ ತಾಲೂಕ್ನಲ್ಲಿ ಇಲ್ಲಿ ರಾಕೇಶ್ ಅಂತೇಳಿ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಕೆಲಸ ಮಾಡ್ತಿರತಕ್ಕಂಥದ್ದು ಯೂನಿವರ್ಸಲ್ ಸೋಂಪು ಅಂತಕ್ಕಂಥ ಕಂಪನಿ. ನೀವು ನಂಬರ್ ನೋಟ್ ಮಾಡ್ಕೋತೀರಿ ಅಂದ್ರೆ ಹೇಳ್ತೀನಿ. 8050555 9 5 5 5 9 5 5 9 ರಾಕೇಶ್ ಅಂತ ಇರ್ತಾರೆ ಇವರಿಗೆ. ನಾವು ಕಟ್ಟದೇ ಇದ್ವಿ ಸರ್, ನಾವು ಕರೆಕ್ಟಿದ್ರು ನಾವು ಅದು ಬರದೇ ಇದೆಯಾ ಎಂದು ಎಂದೆಂದು ಬಂದ್ರೆ ಅದು 2000 1000 ಹೇಳಿದ್ರೆ ಅಲ್ಲ ಈಗ ಅದನ್ನ ಈಗ ಬರೀ ಕಾಲಿ ನೆಲಕ್ಕೆ ಬರ ಚಾನ್ಸ್ ಇಲ್ಲ ಅದು. ಆದ್ರೂ ಈಗ ದಯವಿಟ್ಟು ನಾವು ಅಕ್ಷರ ನಾವು ಕಣ್ಣಾಗ ನೋಡಿದ್ವಿ ಕೇಳಿದ್ವಿ. ರಘುವ್ರೆ, ಈಗ ನಿಮ್ದು ನೀವು ನಿಮ್ದು ಕಟ್ಬಿಡಿ ನಿಮ್ ಬೆಳೆಗೆ. ಈಗ ಅದು ಮೊದ್ಲೆಲ್ಲ ಆನ್ಲೈನ್ ಅಲ್ಲಿ ಆಗಿರೋದ್ರಿಂದ ಅಂತ ಸಮಸ್ಯೆಗಳು ಈಗ ಆಗೋದಿಲ್ಲ. ಯಾಕಂದ್ರೆ ಈಗ ನಿಮ್ಮ ಬೆಳೆಯನ್ನ ನೀವೇ ಅಪ್ಲೋಡ್ ಮಾಡಬಹುದೆಲ್ಲ ಫೋಟೋ ತೆಗೆದು. ಅದು ಹೇಳೋದ್ ಕಷ್ಟ ಆಗುತ್ತೆ. ಒಳ್ಳೇದು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದೇನು ಕರೆ ಕಾಯ್ತಾ ಇದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್, ವೀರಣ್ಣ ಅಂತ, ಬೆಳ್ಳಂಪೇಟೆ ದುರ್ಗಾ ತಾಲೂಕು ದುರ್ಗ ಡಿಸ್ಟ್ರಿಕ್ಟ್. ವೀರಣ್ಣ ಅಂತ. ಯಾವ ಊರಂದ್ರೆ? ಬೊಮ್ಮನಕಟ್ಟೆ. ಗೊಲ್ಲನಕಟ್ಟೆ. ಗೊಲ್ಲನಕಟ್ಟೆ. ಕೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಸರ್, ಅದೇ ಕಡ್ಲೆಗೆ ಮುಂಗಾರಿ ನಾವು ಇನ್ಸೂರೆನ್ಸ್ ಕಟ್ಟಿದ್ವಿ, ಕಡ್ಲೆ ಇಂದ ಬಂದಿಲ್ಲ. ಅದು ಏನು ಹೋದ ವರ್ಷನೂ ಬಂದಿಲ್ಲ, ಈ ವರ್ಷನೂ ಬಂದಿಲ್ಲ, ಅದೇನ್ ಮಾಹಿತಿ? ಅಲ್ಲ ವೀರಣ್ಣ, ಕಡ್ಲೆ ಹಿಂಗಾರಿ ಬೆಳೆ, ಅದು ಹಿಂಗಾರಿ ಬೆಳೆಗೆ ಕಳೆದ ವರ್ಷ ನೀವು ಹಿಂಗಾರಿನಲ್ಲಿ ಕಟ್ಟಿದ್ದೀರಿ, ನಾನು ಅದನ್ನ ಒಪ್ತೀನಿ. ಬಟ್ ಇನ್ನು ಕಳೆದ ವರ್ಷದ ಹಿಂಗಾರಿ ಬೆಳೆಗಳ ಬೆಳೆ ಪರಿಹಾರ ಅಥವಾ ಬೆಳೆ ವಿಮಾ ನಷ್ಟವನ್ನ ನಾವು ಇದುವರೆಗೂ ಕೊಟ್ಟಿಲ್ಲ. ಏನ್ ಮುಂಗಾರು ಬೆಳೆಗಳಿದ್ದಾವೆ ಅದಕ್ಕಷ್ಟೇ ಕೊಟ್ಟಿದ್ದೀವಿ. ಇನ್ನು ಸಮಯಾವಕಾಶ ಇದೆ ಅದನ್ನ ಕೊಡೋದಕ್ಕೆ. ಮೇ ಬಿ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಮತ್ತೆ ಬರ್ತದೆ ಕಡಲೆಗೂ ಕೂಡ. ಇದು ಇಡೀ ಈ ಜಿಲ್ಲೆ ಬರುತ್ತೆ, ಈ ಜಿಲ್ಲೆಗಲ್ಲ ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಟ್ಟಿಲ್ಲ. ಬರುತ್ತೆ, ಸ್ವಲ್ಪ ಕಾಯ್ಬೇಕು. ತಾವು ಬರುತ್ತೆ, ಕಾಯ್ಬೇಕು. ತಾವು ನೀರುಳ್ಳಿ ಕಟ್ಬೋದು, ಕಟ್ಬಹುದು, ಕಟ್ಟೋದಕ್ಕೆ ಅವಕಾಶ ಇದೆ. ನೀರುಳ್ಳಿ ಕಟ್ಟೋದಕ್ಕೆ ನಿಮ್ದು ನೀರಾವರಿ ಬೆಳೆ ನೀರ ಬೆಳೆದಿದ್ರಿ ನೀವು ಈರುಳ್ಳಿಯನ್ನ ಅಂತೇಳಿ ಹೇಳಿದ್ರೆ 15ನೇ ತಾರೀಕು ಜುಲೈ 15ನೇ ತಾರೀಕು ಕಡೆಯ ದಿನಾಂಕ. ಮಳೆ ಆಶ್ರಿತದಲ್ಲಿ ನೀವು ನೀರಾವರಿ ಈರುಳ್ಳಿಯನ್ನ ಬೆಳೆದಿದ್ರಿ ಅಂತೇಳಿ ಹೇಳಿದ್ರೆ 31ನೇ ತಾರೀಕು ತನಕ ನೀವು ಕಟ್ಟೋದಕ್ಕೆ ಅವಕಾಶ ಇದೆ. ವೀರೇಂದ್ರ ನಮಸ್ಕಾರ. ನಮಸ್ತೆ. ಮುಂದಿನ ಕರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಾವು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ವಿ ಸರ್, ಅವರೇ ಕಟ್ಟಿಕೊಂತಾರೆ ಸರ್, ನಾವು ಕಟ್ಟಿಕೊಡ್ತಾರೆ. ತಮ್ಮ ಹೆಸರು ಹೇಳಿ ಎಲ್ಲಿಂದ ಫೋನ್ ಮಾಡಿದ್ರಿ? ಎಸ್ ಎಂ ಪ್ರಕಾಶ್ ಸಿದ್ದಾಪುರ ಸರ್, ಜಡಗೇರಿ ಸಿದ್ದಾಪುರ. ಎಸ್ ಎಂ ಪ್ರಕಾಶ್ ಸಿದ್ದಾಪುರ. ಪ್ರಶ್ನೆ ಕೇಳಿ ಈಗ ಸರ್. ಅದೇ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ವಿ ಸರ್, ನಾವು ಅವರೇ ಕಟ್ಟಿಕೊಂತಾರೆ, ನಾವು ಕಟ್ಟಿಕೊಡ್ತಾರೆ. ಪ್ರಕಾಶ್ ಅವರು, ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರೆ ಅವರೇ ಕಟ್ತಾರೆ. ನೀವೇನು ಹೋಗಿ ಕಟ್ಟೋ ಪ್ರಮೇಯ ಇರೋದಿಲ್ಲ, ನೀವು ಹೋಗಿ ಕಟ್ಟೋದು ಬೇಕಾಗಿಲ್ಲ, ಅವರೇ ಕಟ್ಕೋತಾರೆ. ಆದಾಗ್ಯೂ ನಿಮಗೆ ಗೊತ್ತಿರಲಿ ಮಾಹಿತಿ ಹೇಳ್ತೀನಿ, ಒಂದ್ ವೇಳೆ ನಿಮ್ಗೆ ಕಟ್ಟೋದಕ್ಕೆ ಇಷ್ಟ ಇರಲಿಲ್ಲ ಅಂತೇಳಿ ಇಡ್ಕೊಳ್ರಿ. ಸಪೋಸ್ ಈಗ ನೀವು ಯಾವ್ದೋ ಬೆಳೆಯನ್ನ ಬೆಳೆದಿದ್ದೀರಿ ಅಥವಾ ಈಗ ಶೇಂಗಾಕ್ಕೆ ಬೆಳೆ ಸಾಲವನ್ನ ತೆಗೆದುಕೊಂಡಿದ್ದೀರಿ ಅಂತೇಳಿ ಇಡ್ಕೊಳ್ಳೋಣ. ಈಗ ಶೇಂಗಾಕ್ಕೆ ಅವರೇ ಕಟ್ಕೊಂಡ್ಬಿಡ್ತಾರೆ, ಆದ್ರೂ ಕೂಡ ತಮಗೆ ಒಂದು ಅವಕಾಶ ಏನಿದೆ ಅಂತೇಳಿ ಹೇಳಿದ್ರೆ, ನಿಮಗೆ ಕಟ್ಟೋದಕ್ಕೆ ಇಷ್ಟ ಇರಲಿಲ್ಲ ಅಂತೇಳಿ ಹೇಳಿದ್ರೆ, ಈಗ ಬೆಳೆ ವಿಮೆ ಮುಗಿಸೋದಕ್ಕೆ ಶೇಂಗಾಕ್ಕೆ 31ನೇ ತಾರೀಕು ಕಡೆ ದಿನಾಂಕ ಇರೋದು, ಅದಕ್ಕಿಂತ ಒಂದು ವಾರ ಮುಂಚೆ ನೀವು ಬ್ಯಾಂಕಿಗೆ ಹೋಗಿ ನಿಮ್ ಮ್ಯಾನೇಜರ್ ಅವರಿಗೆ ನೀವು ಒಂದು ಲೆಟರ್ನ ಕೊಟ್ರೆ, ನನಗೆ ಬೆಳೆ ವಿಮೆ ಕಟ್ಟೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಲೋನ್ ಅಕೌಂಟ್ ನಲ್ಲಿ ಕಟಾವ್ ಅಂದ್ರೆ ಅದನ್ನ ಹಣವನ್ನ ಖರ್ಚಾಕಿ ವಿಮೆ ಕಟ್ಟಬೇಡಿ ಅಂತೇಳಿ ನೀವು ಹೋಗಿ ಒಂದು ಲೆಟರ್ನ ಕೊಟ್ರೆ, ಅದಕ್ಕೂ ಕೂಡ ಅವರು ನಿಮಗೆ ವಿಮೆಯನ್ನ ಕಟ್ಟೋದಿಲ್ಲ. ಅದಕ್ಕೂ ಅವಕಾಶ ಇದೆ ಮಾರ್ಗಸೂಚಿಯಲ್ಲಿ. ಆದ್ರೆ ನೀವು ಏನು ಕೊಡ್ಲಿಲ್ಲ ಆಯ್ತು, ಮೆಕ್ಕೆಜೋಳಕ್ಕೆ ಅವಕಾಶ ಇದೆ ಮಾಡಿರ್ತಾರೆ, ಒಂದ್ ವೇಳೆ ನೀವು ಏನು ಲೆಟರ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವರು ಬೆಳೆ ವಿಮೆಯನ್ನ ಕಟ್ಟಿರ್ತಾರೆ, ಖರ್ಚಾಕಿ ನಿಮ್ಮ ಏನು ಸಾಲದ ಖಾತೆಗೆ ಖರ್ಚಾಕಿ ಬೆಳೆ ವಿಮೆಯನ್ನ ಕಟ್ಟಿರ್ತಾರೆ. ಆದ್ರೆ ನಿಮಗೆ ಕಟ್ಟೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಹೋಗಿ, ಅದೇನು ಕಂಪಲ್ಸರಿ ಅಲ್ಲ, ನೀವು ಹೋಗಿ ಲೆಟರ್ನ ಕೊಟ್ರೆ ಒಂದು ವಾರ ಮುಂಚೆ ಅವರು ನಿಮಗೆ ಯಾವುದೇ ಖರ್ಚನ್ನ ಹಾಕದಲ್ಲೇ ಬೆಳೆ ವಿಮೆಯನ್ನ ಕಟ್ಟದಲ್ಲೇ ಇರ್ತಾರೆ. ನೀವು ಆದಷ್ಟು ಬೆಳೆ ವಿಮೆಯನ್ನ ಕಟ್ಟೋದು ಒಳ್ಳೇದು, ಇದು ನನ್ನ ಸಲಹೆ. ತಮಗೆ ಥ್ಯಾಂಕ್ ಯು. ಒಳ್ಳೇದು ಪ್ರಕಾಶ್ ಅವರು ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸರಿ, ಇನ್ನೂ ಬಹಳ ಕೇಳ್ತಾ ಇದ್ದಾರೆ ನಮ್ಮ ಕೇಳಿದ್ರು. ಇದು ರೈತರು ಬೆಳೆ ವಿಮೆ ಬಗ್ಗೆ ಬಹಳಷ್ಟು ಗೊಂದಲಗಳಿದ್ದಾರೆ ಕೆಲವೊಂದು. ಈಗ ತಾವು ಹೇಳ್ತಾ ಇದ್ದಾರೆ ಆಗ್ಲೇ ಕೆಲವೆಲ್ಲ ಹೇಳಿದರೆ, ಇನ್ನೂ ಯಾವ್ಯಾವ ಬೆಳೆಗಳಿದ್ದಾವೆ ನಮ್ಮ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಯಾವ್ಯಾವಕ್ಕೆ ಎಷ್ಟೆಷ್ಟು ವಿಮಾ ಕಂತುಗಳನ್ನ ಕಟ್ಟಬೇಕಾಗುತ್ತೆ ಸರ್? ಅದರ ಒಂದು ಕೊನೆ ದಿನಾಂಕ, ಈಗ ನೀವು ಶೇಂಗಾ ಹೇಳಿದ್ರಿ, ಮೆಕ್ಕೆಜೋಳ ಹೇಳಿದ್ರಿ, ಈರುಳ್ಳಿ ಹೇಳಿದ್ರಿ, ಇನ್ನು ಅದು ಬಿಟ್ಟು ಬೇರೆ ಈಗ ಇನ್ನು ಸಾಕಷ್ಟು ಬೆಳೆಗಳಿದೆ. ಉದಾಹರಣೆಗೆ ಎಲ್ಲಾ ಬೆಳೆಗಳಿಗೂ ಏನು ಒಂದು ವಿಮಾ ಮೊತ್ತ ಇರುತ್ತೆ, ಆ ವಿಮಾ ಮೊತ್ತದ ಶೇಕಡ 2ರಷ್ಟು ವಿಮಾ ಕಂತನ್ನ ನಾವು ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೆಲಗಡಲೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಅದಕ್ಕೆ ವಿಮಾ ಮೊತ್ತ 46,000 ರೂಪಾಯಿ, ಅದರ 2% ಅಂದ್ರೆ 920 ರೂಪಾಯಿಯನ್ನ ಅವರು ಕಟ್ಟಬೇಕಾಗತ್ತೆ. ಆದ್ರೆ ಕೆಲವು ವಾಣಿಜ್ಯ ಬೆಳೆಗಳಿದ್ದಾವೆ, ಹತ್ತಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕೆಂಪು ಮೆಣಸಿನಕಾಯಿ ಆಗಿರ್ಬೋದು, ಅದಕ್ಕೆ ಶೇಕಡ 5ರಷ್ಟು ಹಣವನ್ನ ಅವರು ಕಟ್ಟಬೇಕಾಗುತ್ತೆ. ಆ ಲೆಕ್ಕದಲ್ಲಿ ಹತ್ತಿ ನೀರಾವರಿಗೆ ವಿಮಾ ಮೊತ್ತ ಇರತಕ್ಕಂಥದ್ದು 67,000 ರೂಪಾಯಿ, ಅದರ ಶೇಕಡ 5ರಷ್ಟು ಅಂತ ಹೇಳಿದ್ರೆ 3,350 ರೂಪಾಯಿಯಷ್ಟು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಕಟ್ಟಬೇಕಾಗುತ್ತೆ. ಈ ಲೆಕ್ಕದೊಳಗೆ ನಮ್ಮ ಜಿಲ್ಲೆನಲ್ಲಿ ಹೆಸರು ಬೆಳೀತಕ್ಕಂಥ ರೈತರು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 580 ರೂಪಾಯಿ, ಈರುಳ್ಳಿ ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರು 3,750 ರೂಪಾಯಿ, ಮುಸ್ಕಿನ್ ಜೋಳ ನೀರಾವರಿ 1,180 ರೂಪಾಯಿ, ಮುಸ್ಕಿನ್ ಜೋಳ ಮಳೆಯಾಶ್ರಿತ 1,000 ರೂಪಾಯಿ, ಜೋಳ ನೀರಾವರಿ 800 ರೂಪಾಯಿ, ಜೋಳ ಮಳೆಯಾಶ್ರಿತ 680 ರೂಪಾಯಿ, ಸಜ್ಜೆ ಮಳೆಯಾಶ್ರಿತ 580 ರೂಪಾಯಿ, ಸಾವೆ ಮಳೆಯಾಶ್ರಿತ 540 ರೂಪಾಯಿ, ತೊಗರಿ ಮಳೆಯಾಶ್ರಿತ 800 ರೂಪಾಯಿ, ಉರುಳಿ ಮಳೆಯಾಶ್ರಿತ 360 ರೂಪಾಯಿ, ಸೂರ್ಯಕಾಂತಿ ನೀರಾವರಿ 840 ರೂಪಾಯಿ, ಸೂರ್ಯಕಾಂತಿ ಮಳೆಯಾಶ್ರಿತ 700 ರೂಪಾಯಿ, ಎಳ್ಳು ಮಳೆಯಾಶ್ರಿತ 500 ರೂಪಾಯಿ, ನೆಲಗಡಲೆ ನೀರಾವರಿ 1,140 ರೂಪಾಯಿ, ನೆಲಗಡಲೆ ಮಳೆಯಾಶ್ರಿತ 920 ರೂಪಾಯಿ, ಹತ್ತಿ ನೀರಾವರಿ 3,350 ರೂಪಾಯಿ, ಹತ್ತಿ ಮಳೆಯಾಶ್ರಿತ 2,150 ರೂಪಾಯಿ, ಟೊಮೆಟೊ 5,900 ರೂಪಾಯಿ, ಈರುಳ್ಳಿ ಮಳೆಯಾಶ್ರಿತ 3,500 ರೂಪಾಯಿ, ಕೆಂಪು ಮೆಣಸಿನಕಾಯಿ ಮಳೆಯಾಶ್ರಿತ 3,600 ರೂಪಾಯಿ, ಭತ್ತ ನೀರಾವರಿ 1,720 ರೂಪಾಯಿ, ರಾಗಿ ನೀರಾವರಿ 920 ರೂಪಾಯಿ, ರಾಗಿ ಮಳೆಯಾಶ್ರಿತ 760 ರೂಪಾಯಿ, ನವಣೆ ಮಳೆಯಾಶ್ರಿತ 540 ರೂಪಾಯಿ. ಇಷ್ಟು ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ, ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ. ನಾನು ಇದುವರೆಗೂ ಏನ್ ಹೇಳಿದೀನಿ, ಇದು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ. ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತನ್ನ ಹೆಸರು? ಸರ್, ಅಪ್ಪಣ್ಣ ಅಂತ ಹೇಳಿ, ಮಲ್ಲಾಪುರ ನಮ್ದು. ಅಪ್ಪಣ್ಣ, ತುರ್ನೂರು ಒಬ್ಬಳಿ ಚಿಕ್ಕಪಳ್ಳಿಯಲ್ಲಿ ಜಮೀನಿದೆ. ಬಾಳೆ ಬೆಳೆ ಬೆಳೆದ್ವಿ ಸರ್, ಅಡಿಕೆ ಬಾಳೆ. ಮೊನ್ನೆ ಗಾಳಿ ಮಳೆ ಎಲ್ಲ 106 ಮಳೆ ಬಿಟ್ಟಿದೆ ಎಲ್ಲ. ಹಾಗಾಗಿ ಎಲ್ಲ ಬಂದು ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ. ಅದು ಏನು ಪ್ರೊಸೆಸ್ ಆಗಿಲ್ಲಲ್ಲ ಸರ್, ಅದೇನ್ ಮಾಡ್ಬೋದು? ಒಂದು, ಈಗ ನಾವು ಬಾಳೆಗೆ ಮತ್ತೆ ವಿಮೆ ಮಾಡಿಸ್ಬೋದ? ಈಗ ಬಾಳೆಗೆ ನಮ್ಮ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಓಕೆ, ಈಗ ನೀವು ಅಡಿಕೆಗಾಗಿರ್ಬೋದು ಬಾಳೆಗಾಗಿರ್ಬೋದು ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಮಾಹಿತಿ ಬೇಕು ಅಂತ ಹೇಳಿದ್ರೆ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಇವರನ್ನ ಸಂಪರ್ಕಿಸಿದ್ರೆ ಮಾಹಿತಿಯನ್ನ ಹೇಳ್ತಾರೆ. ಮತ್ತು ತೋಟಗಾರಿಕೆ ಇಲಾಖೆ ಪಿಡಿಒ ಇವರು ವಿಲೇಜ್ ಅಕೌಂಟೆಂಟ್ ಎಲ್ಲ ಬಂದು ಫೋಟೋ ಹೊಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದೆ ಸರ್. ಅದೇ ಒಂದು ತಿಂಗಳಾಯ್ತಲ್ಲ, ಹೋದ್ಸರಿ ಮಳೆ ಬಂತಲ್ಲ ಚೆನ್ನಾಗಿ ಗಾಳಿ ಮಳೆ. ಹೌದು, 106 ಬಾಳೆ ಗಿಡ ಎಲ್ಲ ಬಿದ್ದೋಗಿದೆ. ಹೌದು, ಈಗ ಸಾಮಾನ್ಯವಾಗಿ ಈಗ ನಡೀತಕ್ಕಂಥ ಸಭೆಗಳಲ್ಲಿ ನಾವು ಮತ್ತು ತೋಟಗಾರಿಕೆ ಇಲಾಖೆಯವರು ಇಬ್ಬರು ಇರೋದ್ರಿಂದ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಏನು ಬೆಳೆ ಹಾನಿಯಾಗಿದೆ ಅದನ್ನ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ. ಬೆಳೆ ವಿಮೆ ಬೇರೆ, ಬೆಳೆ ಪರಿಹಾರ ಬೇರೆ. ಈ ಹಂಗಾಗಿ ನಿಮಗೆ ಏನು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಬೆಳೆ ಪರಿಹಾರದಲ್ಲಿ ನಷ್ಟವನ್ನ ಸರಿದೂಗಿಸಿ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಸದ್ಯದಲ್ಲೇ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆಯದು, ನಮಸ್ಕಾರ ಅಪ್ಪಣ್ಣರೆ, ಕರೆ ಮಾಡಿದಕ್ಕೆ ಧನ್ಯವಾದ. ಹ್ಞೂ ಸರ್, ಈಗ ನೋಂದಣಿಗೆ ಯಾವ ರೀತಿಯ ಒಂದು ಪ್ರೋಸೆಸ್ ಏನು ಸರ್, ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ನಮ್ಮ ರೈತರು? ಓಕೆ, ಈಗ ರೈತರಿಗೆ ಗೊತ್ತೇ ಇದೆ ಯಾರು ಸಾಲವನ್ನು ಮಾಡಿರ್ತಾರೆ ಬ್ಯಾಂಕ್ನಲ್ಲಿ. ಸಾಲವನ್ನು ಮಾಡಿದಂಥ ರೈತರಿಗೆ ಅವರೇ ಬ್ಯಾಂಕ್ನವರೇ ನೇರವಾಗಿ ಅವರ ಲೋನ್ ಅಕೌಂಟ್ಗೆ ಖರ್ಚು ಹಾಕಿ ವಿಮೆ ಕಂತನ್ನು ಕಟ್ತಾರೆ. ಈಗ ಸಾಲ ಮಾಡದಲ್ಲೇ ಇರತಕ್ಕಂಥ ರೈತರು ಸಿ ಎಸ್ ಸಿ ಕೇಂದ್ರಗಳಿಗೆ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಕೇಂದ್ರಗಳಿಗೆ ಅಥವಾ ಯಾವ್ದಾದ್ರು ಬ್ಯಾಂಕಿಗೆ ವಿತ್ ಅವರ ಪಾಣಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಪ್ರೂಫ್ ಇಷ್ಟನ್ನ ತೆಗೆದುಕೊಂಡು ಹೋಗಿ ಅವರು ವಿಮೆಯನ್ನ ಕಟ್ಟಿ ಬರತಕ್ಕಂಥ ವ್ಯವಸ್ಥೆ ಚಾಲ್ತಿಯಲ್ಲಿದೆ. ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಾಗಿರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಸಹಿತ ನೇರವಾಗಿ ಹೋಗಿ ರೈತರು ವಿಮೆಯನ್ನ ಕಟ್ಟಿ ಬರಬಹುದು. ಸರ್, ಈಗ ಬಹಳಷ್ಟು ನಮ್ಮ ರೈತರು ಈಗ ಫೋನ್ ಮಾಡಿದ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮಂಜುನಾಥ್ ಅಂತ, ನಾಗನೇಟಿಂದ. ಹಾ ಮಂಜುನಾಥ್, ಕೇಳಿ, ಪ್ರಶ್ನೆ ಕೇಳಿ ಸರ್. ಈಗ ನಮ್ದು ಜಮೀನೆಲ್ಲ ನಮ್ಮ ಅಜ್ಜಾರ ಹೆಸರಿಗಿದೆ, ಆದ್ರೆ ಅದು ಬೆಳೆ ವಿಮೆಗೆ ನಮ್ಗೆ ಬರುತ್ತೆ ಹೆಂಗ ಅಂತ ಸರ್? ಯಾಕೆ ಎಲ್ಲ ಜಾಯಿಂಟ್ ಇದೆ ಸರ್, ನಮ್ ತಂದೆ ಹೆಸರಿಗೆ ಇಲ್ಲ. ನಾವು ವಿಮೆ ಮಾಡಿಸ್ಬೋದ ಸರ್? ಅಲ್ಲ, ಈಗ ಜಮೀನೇ ಅವ್ರ ಹೆಸರಿಗೆ ಇರೋದ್ರಿಂದ ಅವಕಾಶ ಇರೋದಿಲ್ಲ. ದಯವಿಟ್ಟು ತಾವು ತಮ್ಮ ಹೆಸರಿಗೆ ಅದನ್ನ ಬದಲಾಯಿಸ್ಕೊಳ್ಬೇಕು, ಆಯ್ತಾ? ತಮ್ಮ ಹೆಸರಿಗೆ ಬದಲಾಯಿಸ್ಕೊಂಡು ಈಗ ಅಟ್ಲೀಸ್ಟ್ ಈಗ ನೀವು ಅದನ್ನ ಉಳುಮೆ ತಾವು ಮಾಡ್ತಾ ಇದ್ದೀರಿ ಅಂತೇಳಿ ಮಾಡಿಕೊಂಡು ಅದನ್ನ ಬದಲಾಯಿಸ್ಕೊಂಡು ತಾವು ಅದರ ಒಡೆಯರ್ ಆದ್ರೆ ಮಾತ್ರ ಅದರಲ್ಲಿ ನಿಮಗೆ ಬೆಳೆ ವಿಮೆನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರ್ತದೆ. ಮಂಜುನಾಥ್ ಅವರೇ, ನಮ್ಮ ತಂದೆ ಹೆಸರಿಗೆ ಬಂದಿಲ್ಲ ಸರ್, ಇನ್ನು ಬಂದಿಲ್ಲ ಅದು. ಜಾಯಿಂಟ್ ಇದ್ರೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಈಗ ಎರಡು ತಲೆಮಾರು ಹಿಂದೆ ಹೇಳ್ತಾ ಇದ್ದೀರಿ ನೀವೀಗ. ಅದು ಯಾರು ಭೂಮಿ ಒಡೆಯರ್ ಇರ್ತಾರೆ ಅವ್ರಿಗೆ ಅದು ಬರ್ತದೆ. ಆಲ್ಟರ್ನೇಟ್ ಅಂದ್ರೆ ಮಾಡ್ಕೊಳ್ಳೋದೆ ಬಹಳ ಒಳ್ಳೆ ಆಲ್ಟರ್ನೇಟಿವ್. ಯಾರು ಸಂಬಂಧಪಟ್ಟಂತ ಯಾರು ವ್ಯವಸಾಯರ್ ಇದ್ದೀರಿ, ಮೇ ಬಿ ನೀವ್ ಇದ್ದೀರೋ ನಿಮ್ ತಂದೆಯವ್ರ ಇದ್ದೀರೋ, ಅವರ ಹೆಸರಿಗೆ ಮಾಡಿಸ್ಕೊಳ್ಳೋದು ಉತ್ತಮನೆ. ಇದು ಸಾಕು, ಬೆಳೆ ವಿಮೆಗೆ ಅಷ್ಟೇ ಅಲ್ಲ, ಯಾವ್ದೇ ಒಂದು ಸೌಲಭ್ಯಗಳು ಪಡಿಬೇಕಂದ್ರೆ ಕೃಷಿಗೆ ಸಂಬಂಧಪಟ್ಟಂಗೆ ಅದು ನಿಮ್ಮ ಹೆಸರಿಗೆ ಇದ್ರೆ ಅದು ಸುಲಭವಾಗುತ್ತೆ. ಒಳ್ಳೆಯದು, ನಮಸ್ಕಾರ, ಕರೆ ಮಾಡೋದಕ್ಕೆ ಧನ್ಯವಾದ ಸರ್. ಈಗ ಬಹಳಷ್ಟು ಕೇಳಿದ್ರು, ಅದ ಯಾರಿಗೆ ಬರುತ್ತೆ, ಹೇಗೆ ಬರುತ್ತೆ ಅದೆಲ್ಲ ಕೇಳ್ತಾರೆ. ಯಾವ್ಯಾವ ಒಂದು ಕಾರಣಕ್ಕೆ ಇವರು ನಮ್ಮ ರೈತರಿಗೆ ಪರಿಹಾರಕ್ಕೆ ಸಿಗಲಿಕ್ಕೆ ಅವಕಾಶ? ಇದು ಬಹಳ ಉತ್ತಮವಾದಂತ ಪ್ರಶ್ನೆ. ಯಾವ್ಯಾವ ಸಂದರ್ಭದಲ್ಲಿ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗುತ್ತೆ ಅಂತ, ಒಂದು ಈಗ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟ ಆದ್ರೆ ಈಗ ಅಲ್ಲಿಗೆ ಬೆಳೆ ವಿಮೆ ಸಿಗುತ್ತೆ ಅನ್ನೋದನ್ನ ಈಗಾಗಲೇ ಎಲ್ಲ ರೈತರು ಮನಗಂಡಿದ್ದಾರೆ, ಅದು ಒಂದು ಭಾಗ. ಎರಡನೇದು, ಯಾವುದೇ ಒಂದು ಅಧಿಸೂಚಿತ ಪ್ರದೇಶದಲ್ಲಿ 75% ಬಿತ್ತನೆ ಆಗ್ಲಿಲ್ಲ ಅಂತ ಇಟ್ಕೊಳ್ರಿ. ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ 1,000 ಹೆಕ್ಟರ್ ಪ್ರದೇಶದಲ್ಲಿ ಬರ್ತಾ ಇತ್ತು ಬೆಳೆ ಅಂತ ಹೇಳಿದ್ರೆ ಅಲ್ಲಿ 750 ಹೆಕ್ಟರ್ ಬಿತ್ತನೆ ಆಗ್ಲಿಲ್ಲ, ಆದ್ರೆ ಎಲ್ಲರೂ ವಿಮೆಯನ್ನ ಕಟ್ಟಿದ್ದಾರೆ. ಅಂದ್ರೆ ನಾವು ಇನ್ ಆಂಟಿಸಿಪೇಷನ್ ಆಫ್ ಕ್ರಾಪ್, ಅಂದ್ರೆ ನಾನು ಅದನ್ನ ಬೆಳಿತೀನಿ ಅಪೇಕ್ಷಿತ ಬೆಳೆ ಆಧಾರದ ಮೇಲೆ ಕಟ್ಟಿದ್ರು ಅಂತೇಳಿ ಹೇಳಿದ್ರೆ ಅವರಿಗೆ ಕನಿಷ್ಠ ವಿಮಾ ಕಂತಿನ 25% ಹಣವನ್ನ ನೇರವಾಗಿ ರೈತರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಇದು ಒಂದು ಭಾಗ. ಎರಡನೇದು, ಇನ್ನೊಂದು ಈ ಪ್ರಿವೆಂಟೆಡ್, ಇದನ್ನ ನಾವು ಪ್ರಿವೆಂಟೆಡ್ ಸೋಯಿಂಗ್ ಅಂತೇಳಿ ಹೇಳ್ತೀವಿ. ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳಿ ಮತ್ತೊಂದು, ಅಂದ್ರೆ ಈಗ ಬೆಳೆಯನ್ನ ಹಾಕಿರ್ತಾರೆ. ಈಗ ಉದಾಹರಣೆಗೆ ಈಗ ಜುಲೈ ತಿಂಗಳಲ್ಲಿ ಕಟ್ಟಿದ್ರು ಎಲ್ಲ ಆಯ್ತು, ಆಗಸ್ಟ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಮಳೆ ಬರತಕ್ಕಂಥ ಟೈಮ್ ಅದು. ಅದ್ರ ಮೇಲೆ ಈಗ ಹೂ ಆಡೋ ಅಂತ ಆ ಹಂತದಲ್ಲಿ ಒಳ್ಳೆ ಮಳೆ ಬರಬೇಕು. ಅಲ್ಲಿ ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ಅಂತೇಳಿ ಹೇಳ್ತೀವಿ, ಅಂದ್ರೆ ಅತಿ ಹೆಚ್ಚು ನಮಗೆ ತೀವ್ರ ಬರಗಾಲ ಬಂತು ಅಂತೇಳಿ ಹೇಳಿದ್ರೆ ಅಥವಾ ಅತಿ ಹೆಚ್ಚು ಮಳೆ ಆಯಿತು ಅಂತೇಳಿ ಹೇಳಿದ್ರೆ ಅಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿಯನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿ ಇರ್ತದೆ, ಆ ಸಮಿತಿನಲ್ಲಿ ತೀರ್ಮಾನ ಮಾಡಿ ಅಲ್ಲಿ 25% ನೇರವಾಗಿ ಮೊದಲು ಕೊಟ್ಟು ಮತ್ತು ಬೆಳೆ ಕಟಾವನ್ನು ಮಾಡಿ ಬಂತಕ್ಕಂಥ ವ್ಯತ್ಯಾಸವನ್ನು ಸಹಿತ ರೈತರ ಖಾತೆಗೆ ಜಮಾ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೊಂದು ಲೋಕಲೈಸ್ಡ್ ಕೆಲಾಮಿಟಿ ಅಂತ, ಅಂದ್ರೆ ಯಾವುದೋ ಒಂದು ಗ್ರಾಮ ಪಂಚಾಯತಿನಲ್ಲಿ ಪೂರ್ತಿ ಗ್ರಾಮ ಪಂಚಾಯತಿ ಆಗಿರೋದು, ಯಾವುದೋ ಒಬ್ರದು ಇಬ್ರದು ಹಿಂಗಾಗಿರ್ತದೆ, ಅವರು ಹೋಗಿ ನೇರವಾಗಿ ವಿಮಾ ಕಂತ ಏನು ಕಟ್ಟಿರ್ತಾರೆ ಕಂತನ್ನ ಆ ಕಂಪನಿಯನ್ನ ನೇರವಾಗಿ ಸಂಪರ್ಕಿಸಬಹುದು. ಅಂದ್ರೆ ಏನು ಆ ರೀತಿ ಹಾನಿಯಾದದ್ದನ್ನ 72 ಗಂಟೆ ಒಳಗೆ ರೈತರು ವಿಮಾ ಕಂಪನಿಗೆ ವಿಷಯವನ್ನ ತಿಳಿಸಬೇಕು. ಅಂತ ಸಮಯದಲ್ಲಿ ಈ ಲೋಕಲೈಸ್ಡ್ ಕೆಲಾಮಿಟಿ ಅಂತೇಳಿ ಏನಿದೆ ಅದನ್ನ ವೈಯಕ್ತಿಕವಾಗಿ ಮತ್ತು ಇಡೀ ಗ್ರಾಮ ಪಂಚಾಯತಿನಲ್ಲಿ ಆಗಿತ್ತು ಅಂತಂದ್ರೆ ಗ್ರಾಮ ಪಂಚಾಯತಿನಲ್ಲೂ ಕೊಡೋದಕ್ಕೆ ಅವಕಾಶ ಇದೆ. ಮತ್ತೊಂದೇನು ಅಂತ ಹೇಳಿದ್ರೆ ಈಗ ಬೆಳೆ ಕಟಾವು ಮಾಡಿಬಿಟ್ಟಿರ್ತಾರೆ, ಕಟಾವು ಮಾಡಿ ಈಗ ಉದಾಹರಣೆಗೆ ಶೇಂಗಾ ಕಟಾವು ಮಾಡಿದ್ರು ಅಂದ್ರೆ ಹೊಲದಲ್ಲಿ ಹಾಕಿ ಇಟ್ಕೊಂಡಿರ್ತಾರೆ. ಬೆಳೆ ಕಟಾವು ಮಾಡಿ 14 ದಿನಗಳ ವರೆಗೆ ಅದು ಹೊಲದಲ್ಲಿ ಇದ್ದು ಯಾವ್ದಾದ್ರು ಮಳೆ ಬಂತೋ, ಆಲಿಕಲ್ ಮಳೆ ಬಂತೋ, ಮತ್ತೊಂದು ಬಂತೋ, ಅಲ್ಲಿ ಹಾನಿ ಆಯ್ತು, ಅಂತ ಸಂದರ್ಭದಲ್ಲೂ ಸಹಿತ ಸಂಬಂಧಪಟ್ಟಂತ ರೈತ ರೈತರು 72 ಗಂಟೆ ಒಳಗೆ ಸಂಬಂಧ ವಿಮಾ ಕಂಪನಿಯವರಿಗೆ ತಿಳಿಸಿದ್ರೆ ಅಥವಾ ನೇರವಾಗಿ ನಮ್ಮ ಇಲಾಖೆಯವರಿಗೆ ತಿಳಿಸಿದ್ರು ಸಹಿತ ನಾವು ವಿಮಾ ಕಂಪನಿಯವರಿಗೆ ತಿಳಿಸ್ತೀವಿ ಇಂಥ ಹತ್ರ ಹಾನಿ ಆಗಿದೆ ಅಂತೇಳಿ. ಅಂತ ಸಂದರ್ಭದಲ್ಲೂ ಸಹಿತ ರೈತರಿಗೆ ಪರಿಹಾರವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಈ ಎಲ್ಲಾ ಸಂದರ್ಭದಲ್ಲೂ ಸಹಿತ ನಮ್ಮ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗುತ್ತೆ. ಒಂದು ಕರೆ ಇದೆ ಸರ್, ಕೊನೆ ಕರೆ. ಹಲೋ ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹೇಳಿ ಯಾರು? ಸರ್ ನಾವು ಉಳ್ಳಿಯಾಳಿಂದ ಶಶಿಕುಮಾರ್ ಅಂತ ಸರ್. ಶಶಿಕುಮಾರ್ ಕೇಳಿ ಪ್ರಶ್ನೆ. ಸೊಸೈಟಿಯಲ್ಲಿ ಕಪ್ಪು ಭೂಮಿಗೆ ಮೆಕ್ಕೆಜೋಳ ಹಾಕಿ ಸಾಲ ತಗೊಂಡಿದ್ದೆ ಸರ್.